ಬಾನಲ್ಲಿ ಓಡೋ ಮೇಘ ಗಿರಿಗೋ ನಿಂತಲ್ಲಿ ಯೋಗ ಬಾನಲ್ಲಿ ಓಡೋ ಮೇಘ ಗಿರಿಗೋ ನಿಂತಲ್ಲಿ ಯೋಗ ಬಾನಲ್ಲಿ ಓಡೋ ಮೇಘ ಗಿರಿಗೋ ನಿಂತಲ್ಲಿ ಯೋಗ ಬಾನಲ್ಲಿ ಓಡೋ ಮೇಘ ಗಿರಿಗೋ ನಿಂತಲ್ಲಿ ಯೋಗ ಮುಗಿಲೊಂದು ಮನಸ್ಸಿನ ಬಿಂಬ ಉತ್ತಿನ ಮಣಿಗಳು ತುಂಬ ಎಲ್ಲೋ ದೂರದ ಚುಕ್ಕಿ ಅದರ ಕವಿ ಮುಗಿಲ ಬಾನಲ್ಲಿ ಓಡೋ ಮೇಘ ಗಿರಿಗೂ ನಿಂತಲ್ಲಿ ಯೋಗ ಬಾನಲ್ಲಿ ಓಡೋ ಮೇಘ ಗಿರಿಗೂ ನಿಂತಲ್ಲಿ ಯೋಗ ಬೇರೂರಿ ನೆಲತಾಯ ಮುಲೆ ಹರಡೀರಿ ಹಸುರಾಗಿ ನಿಲ್ಲಿ ಬಾಳು ಬೇಡಾಡಿ ನಿನಗೆ ಸವಾಲು ಬಾನಲ್ಲಿ ಓಡೋ ಮೇಘ ಗಿರಿಗೋ ನಿಂತಲ್ಲಿ ಯೋಗ